ಮೇಲೆ ಜನಮರೆ ಮಗಳಲ್ಲ ರೇಣುಕಾ ಶಾಲೋ ರೇಣುಕಾ ಎಲ್ಲಮ್ಮ ಇದುವರೆಗೂ ನವಲ್ಗಿಯ ರುಕ್ಮವ ಹನುಮಂತ ಬಾರ್ಗೋಳ ಹಾಗೂ ಸಂಗಡಿಗರಿಂದ ನವಲ್ ಚೌಡ್ಕಿ ಪದ ಕೇಳಿದ್ರಿ. ಈಗ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ.